ವಿಧಾನಸಭಾ ಚುನಾವಣೆ ಬಿರುಸುಗೊಂಡ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ. ಕಾಂಗ್ರೆಸ್ ಜೆಡಿಎಸ್ನಿಂದ ಅಭ್ಯರ್ಥಿಗಳ ಮೂರನೇ ಪಟ್ಟಿ ಬಿಡುಗಡೆ. ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಐಪಿಎಲ್ ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 175 ರನ್ಗಳ ಗೆಲುವಿನ ಗುರಿ ಒಡ್ಡಿದ ಬೆಂಗಳೂರು ರಾಯಲ್ ಚಾಲೆಂಜರ್ಸ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ. ಈಗ ಒಂದು ಪ್ರಕಟಣೆ ಕೇಳುಗರೆ, ನಿಮಗೊಂದು ಸಿಹಿ ಸುದ್ದಿ. ಇದು ಡಿಜಿಟಲ್ ಯುಗದ ಕ್ರಾಂತಿ. ನಮ್ಮ ಧ್ವನಿ ಭಂಡಾರದ ಆಯ್ದ ಕಾರ್ಯಕ್ರಮಗಳು ಈಗ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲೂ ಲಭ್ಯ. ಅರವತ್ತರ ದಶಕದ ಅಪರೂಪದ ಶಾಸ್ತ್ರೀಯ ಸಂಗೀತ, ಭಾವಗೀತೆಗಳು, ಭಾಷಣಗಳು, ಸಂದರ್ಶನ, ನಾಟಕ, ರೂಪಕಗಳನ್ನು ಇನ್ನು ಮುಂದೆ ಯೂಟ್ಯೂಬ್ ಚಾನೆಲ್ನಲ್ಲಿ ಕೇಳಿ ಆನಂದಿಸಿ. ಇಂದೇ ಸಬ್ಸ್ಕ್ರೈಬ್ ಮಾಡಿ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಚಾನೆಲ್. ಇದು ಡಿಜಿಟಲ್ ಯುಗದ ಆಕಾಶವಾಣಿ ಕ್ರಾಂತಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಈಗ ಕೆಲವು ದೇಶಭಕ್ತಿ ಗೀತೆಯನ್ನು ಕೇಳೋಣ. ಮೊದಲಿಗೆ ಕೇಳಿ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರು ವಿರಚಿತ ಈ ಒಂದು ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ. ಹಸಿರು ಮೂರಿವ ಶಾಲಿವನದ ಸಾಲು ನಿನಗೆ ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದರೆ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಮಯ 7 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಕೃಷಿ ರಂಗ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಶ್ರೀಗಂಧ ಬೇಸಾಯ ಕುರಿತು ಡಾ ಪ್ರಸನ್ನ ಅವರೊಂದಿಗೆ ಸಂದರ್ಶನವಿದೆ. ಜನಪದ ಸಂಗೀತವನ್ನು ಸಹ ಕೇಳಬಹುದು. ನಾಳೆಯಿಂದ ಕೆಲ್ಸಕ್ ಬರಕಿಲ್ಲ ಸ್ವಾಮಿ. ಯಾಕಮ್ಮ, ಏನಾಯ್ತು? ನನ್ ನಾಳೆಯಿಂದ ಕಾಲೇಜಿಗೆ ಹೋಯ್ತಾ ಇದ್ದೀನಿ. ಹೌದಾ? ಫೀಸ್ ಎಲ್ಲ ಯಾರು ಕೊಡ್ತಾರಮ್ಮ? ಬಿಜೆಪಿ ಸರ್ಕಾರ ನನಗೆ ರೈತ ವಿದ್ಯಾನಿಧಿ ಯೋಜನೆಯಿಂದ ಸ್ಕಾಲರ್ಶಿಪ್ ಕೊಡ್ತಾ ಇದೆ. ಓ, ಸದ್ಯ ಈಗ ಬಿಜೆಪಿ ಸರ್ಕಾರ ಬಂದಿರೋದ್ರಿಂದ ಸುಮಾರು ಜನ ಮಕ್ಕಳು ಕಾಲೇಜ್ ಹೋಗಂಗಾಯ್ತು. ಒಳ್ಳೇದಾಗ್ಲಮ್ಮ, ಹೋಗ್ಬಾ. ಓ ಸ್ವಾಮಿ. ರೈತ ವಿದ್ಯಾನಿಧಿ ನೀಡಿದೆ ರಾಜ್ಯದ ಲಕ್ಷಾಂತರ ಮಕ್ಕಳ ಓದಿನ ಕನಸಿಗೆ ನೆರವಿನ ಹಸ್ತ. ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ, ಬಿಜೆಪಿಗೆ ಮತ ನೀಡಿ. ರೋಹಿತ್, ಯೇ ನಯಾ ಮೊಬೈಲ್ ಆತೆ ಹೀ ಖರಾಬ್ ಹೋ ಗಯಾ, ಅಬ್ ಕ್ಯಾ ಕರೆಂಗೇ? ದುಕಾನದಾರ್ ಔರ್ ಕಂಪನಿ ಸೇ ಬಾತ್ ಕರೆಂಗೇ? ನಹೀ ಮಾನೇ ತೋ? ತೋ ಉಪಭೋಕ್ತಾ ಕೆ ಅಧಿಕಾರೋ ಕಿ ರಕ್ಷಾ ಕಾ ಪೂರಾ ಇಂತಜಾಮ್ ಹೈ. 1915 ಪರ್ ಕಂಪ್ಲೇಂಟ್ ಕರೆಂಗೇ? 1915? ಹಾಂ, ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ ಲೈನ್ 1915. ಯಹಾಂ ಆಸಾನಿ ಸೇ ಕಂಪ್ಲೇಂಟ್ ದರ್ಜ್ ಹೋ ಜಾತಿ ಹೈ ಔರ್ 1915 ಸೇ ಸಮಾಧಾನ ಭೀ ಜಲ್ದ ಹೋತಾ ಹೈ. ನಾ ಹುವಾ ತೋ ಕನ್ಸ್ಯೂಮರ್ ಕಮಿಷನ್ ಹೈ ನಾ, ಇಸ್ಮೇ ಈ ದಾಖಿಲ್ ದ್ವಾರಾ ಆನ್ಲೈನ್ ಕೇಸ್ ಕರ್ ಸಕತೇ ಹೈ. ಸಮಝ ಗಯಿ, ಉಪಭೋಕ್ತಾ ಅಧಿಕಾರೋ ಕಿ ರಕ್ಷಾ ಕಾ ಪೂರಾ ಇಂತಜಾಮ್ ಹೈ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಶ್ರೀಗಂಧ ಬೇಸಾಯ ಕುರಿತು ಡಾಕ್ಟರ್ ಪ್ರಸನ್ನ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ನಮಸ್ಕಾರ ಡಾಕ್ಟರ್ ಪ್ರಸನ್ನ ಅವರೇ. ನಮಸ್ಕಾರ. ಶ್ರೀಗಂಧ ನಮ್ಮ ರಾಜ್ಯಕ್ಕೆ ಹೊಸದೇನಲ್ಲ. ಕರ್ನಾಟಕ ಅಂದರೆ ಇದು ಗಂಧದ ನಾಡು ಅಂತಲೇ ಪ್ರಸಿದ್ಧಿಯಾಗಿದೆ. ಮತ್ತು ಇತ್ತೀಚೆಗೆ ಇದರ ಮೇಲಿರುವಂಥ ಕೆಲವೊಂದು ನಿಬಂಧನೆಗಳನ್ನು ಸಡಿಲಿಸಿದ ಮೇಲೆ ನಮ್ಮ ರೈತ ಬಾಂಧವರು ಕೂಡ ಇದನ್ನು ಹೆಚ್ಚೆಚ್ಚಾಗಿ ಇವತ್ತು ಬೆಳೆಯೋದಕ್ಕೆ ಭಾಳ ಕಾಯಿಸಿ ಪಡ್ತಾ ಇದ್ದಾರೆ. ಇದರಿಂದ ಬೇಗ ಒಂದು ಆರ್ಥಿಕ ಸಮೃದ್ಧಿಯನ್ನು ಪಡ್ಕೋಬಹುದು ಅಂತ ಅಂದು. ಜೊತೆಗೆ ಇದು ಒಳ್ಳೆಯ ಮರ ಆಗಿರೋದ್ರಿಂದ ನಮ್ಮ ಪರಿಸರಕ್ಕೂ ಕೂಡ ಇದರಿಂದ ಭಾಳ ಅನುಕೂಲ ಆಗುತ್ತೆ. ಆದ್ದರಿಂದ ತಾವಿವತ್ತು ಈ ಶ್ರೀಗಂಧದ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು ಅಗತ್ಯವಾಗಿ. ಈಗ ಪ್ರಾರಂಭದಲ್ಲಿ ಶ್ರೀಗಂಧದ ಪ್ರಾಮುಖ್ಯತೆ ಮತ್ತು ಪ್ರಯೋಜನಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ನಿಮಗೆ ಗೊತ್ತಿರಬಹುದು, ಈ ಹಿಂದೆ ನಾವು ಶ್ರೀಗಂಧ ಅಂತ ಒಂದು ಮಾತು ಹೇಳಿದರೆ ಜನರಿಗೆ ಅದು ಮೈಸೂರಿನ ಒಂದು ಭಾವನೆ ಬರ್ತಾ ಇತ್ತು. ಹೌದು, ಮೈಸೂರಿನಲ್ಲಿ ಬಹಳ ಹಿಂದೆ ರಾಜ ಮಹಾರಾಜರ ಕಾಲದಿಂದಲೂ ಶ್ರೀಗಂಧ ಬೆಳೀತಾ ಇದೆ. ಜೊತೆಗೆ ಶ್ರೀಗಂಧದ ಎಣ್ಣೆಯನ್ನು ತೆಗೆಯುವಂಥ ಕಾರ್ಖಾನೆಗಳು ಇದ್ವು. ಈ ಒಂದು ಶ್ರೀಗಂಧದ ಎಣ್ಣೆಯನ್ನು ಸುಗಂಧ ದ್ರವ್ಯಗಳಲ್ಲಿ ಬಳಸುವಂಥ ಒಂದು ಕಾರ್ಯಕ್ರಮ. ಜೊತೆಗೆ ನಮಗೆ ಗೊತ್ತಿರೋ ಥರ ಸ್ಯಾಂಡ್ಲ್ವುಡ್ ಸೋಪ್, ಹೌದು, ಇದು ಒಂದು ಪ್ರಪಂಚದ ಎಲ್ಲಾ ಕಡೆ ಒಂದು ಪ್ರಸಿದ್ಧಿ ಹೊಡೆದಂತ ಒಂದು ಸೋಪು. ಜೊತೆಗೆ ಇದರಲ್ಲಿ ಔಷಧಿ ಗುಣಗಳು ಇವೆ. ಇದನ್ನ ಕೆಲವು ಔಷಧಿಗಳಲ್ಲಿ ಸಹ ನಾವು ಬಳಕೆ ಮಾಡುವ, ವಿಶೇಷವಾಗಿ ಚರ್ಮದ ರೋಗಗಳಲ್ಲಿ, ಚರ್ಮದ ರೋಗಕ್ಕೆ ಇದನ್ನ ಬಳಸ್ತಾರೆ. ಜೊತೆಗೆ ನಮ್ಮ ಸಮಾರಂಭಗಳಲ್ಲಿ ಇದಕ್ಕೆ ಒಂದು ವಿಶೇಷ ಪ್ರಾಮುಖ್ಯತೆ ಇದೆ. ಜನರು ಯಾವುದೇ ಒಂದು ಒಳ್ಳೆ ಕಾರ್ಯವನ್ನು ಮಾಡಬೇಕಾದ್ರೆ ಈ ಒಂದು ಗಂಧದಿಂದ ತೆಗೆದಂತ ಗಂಧ ಅಥವಾ ಯಾವ್ದಾದ್ರು ಹೋಮ ಹವನಗಳು ಮಾಡಬೇಕಾದ್ರೆ ಈ ಒಂದು ಮರದ ಕಟ್ಟಿಗೆಯನ್ನು ಹಾಕೋದು ಒಂದು ಭಾರಿ ವಿಶೇಷ. ಹಾಗಾಗಿ ಈ ಒಂದು ಮರದಕ್ಕೆ ಭಾರಿ ಬೆಲೆ ಇದೆ, ಭಾರಿ ವಿಶೇಷತೆಯನ್ನು ಸಹ ಇದೆ. ಜೊತೆಗೆ ಕೆತ್ತನೆ ಕೆಲಸಗಳಿಗೂ ಕೂಡ ಹೆಚ್ಚು ಪ್ರಯೋಜನ. ಹೌದು ಹೌದು, ಇದು ಎಲ್ಲಾ ಕಡೆ ನೀವು ನೋಡಿದ್ರೆ ಈ ಗಂಧದ ಹಾರ ಅಥವಾ ಕೆತ್ತನೆ ವಿಗ್ರಹಗಳ ಕೆತ್ತನೆ, ಮೂರ್ತಿಗಳನ್ನು ಮಾಡೋದು, ಇದಕ್ಕೆ ಭಾರಿ ಬೆಲೆ ತೆತ್ತು. ನಮ್ಮ ವಿದೇಶಿ ಪ್ರವಾಸಿಗರು ಕರ್ನಾಟಕಕ್ಕೆ ಬಂದಾಗ ಇದನ್ನ ಒಂದು ಮೊಮೆಂಟೋ ಅಂತ ತಗೋಗುವಂತ ಒಂದು ಸಂದರ್ಭನೂ ಇದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಇದು ಕೆತ್ತನೆಗೆ ಸಹಕಾರಿ ಅಂತೀರ? ಮೃದುವಾಗಿ ಮೃದುವಾಗಿ ಇದು ಕೆತ್ತನೆಗೆ ಭಾರಿ ಒಂದು ಶುದ್ಧವಾದ ಒಂದು ಅನುಕೂಲವಾದ ಒಂದು ಮರ. ಯಾವ ತರ ಈಗ ಶಿಲ್ಪಿ ಅದನ್ನ ಕೆತ್ತನೆ ಮಾಡಬೇಕು ಅದೇ ತರದಲ್ಲಿ ಇದು ಒಂದು ಚೆನ್ನಾಗಿ ಬರುವಂತ ಒಂದು ಮರ. ಮತ್ತೆ ನಮ್ಮಲ್ಲಿ ಗುಡಿಗಾರರು ಅಂತ ಒಂದು ಜನಾಂಗನೇ ಇದ್ರ ಮೇಲೆ ಅವಲಂಬಿತವಾಗಿದೆ. ಹೌದು, ವಿಶೇಷವಾಗಿ ಅವರಿಗೆ ಈ ಶ್ರೀಗಂಧದ ಮರದ ಕೆತ್ತನೆ ವಸ್ತುಗಳನ್ನು ಮಾಡೋದೇನೆ. ಸಾಗರದ ಕಡೆ ಹೋದರೆ ಅಲ್ಲಿ ಈ ಒಂದು ಕೆತ್ತನೆ ಕೆಲಸ ಮಾಡುವಂತ ಸಮೂಹನೇ ಇದೆ, ದೊಡ್ಡ ಒಂದು ಸಮೂಹ ಇದೆ. ಅವರು ಒಂದು ಕಾಲದಲ್ಲಿ ಯಥೇಚ್ಛವಾಗಿ ಅವರಿಗೆ ಈ ಮರ ಸಿಗ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಈ ಮರ ಸಿಗೋದು ಭಾರಿ ಕಷ್ಟ ಆಗಿದೆ. ಇದು ಏನಾಗಿದೆ ಅಂತ ಹೇಳಿದ್ರೆ, ನಾವು ಈ ಒಂದು ಮರವನ್ನ ನಮ್ಮ ಉಪಯೋಗಕ್ಕೆ ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ನಾವು ಅದನ್ನ ಕಡಿದು ಬಳಸಿ ಇದು ನಾವು ವಿನಾಶದ ಅಂಚಿಗೆ ತಲುಪಿಸಿದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಭಾರಿ ನಿರ್ಬಂಧ ಇತ್ತು. ಅಂದ್ರೆ ಇದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ಬೆಳೆಯುವಂಥದ್ದು, ಆ ಬೆಳೆದ ಮೇಲೆ ಅದು ಯಾವ ತರ ಕಟಾವು ಮಾಡೋದು ಅದೆಲ್ಲ ಭಾರಿ ನಿರ್ಬಂಧಗಳು ಇದ್ವು. ಇದನ್ನ ಸ್ವಲ್ಪ ಮಟ್ಟಿಗೆ ಸಡಿಲಿಸಲಾಗಿದೆ. ಹೌದು, ಆಗ ಏನಾಗ್ತಿತ್ತು, ಜನರು ಇದನ್ನ ಬೆಳೆಯೋದಕ್ಕೆ ಹೆದರ್ತಿದ್ರೆ, ಯಾಕೆಂದ್ರೆ ಒಂದ್ಸರಿ ಕಳುವಾದ್ರೆ ಅವ್ರ ಮೇಲೆ ಈ ಆಪಾದನೆ ಬರುತ್ತೆ ಅಂತ ಹೇಳೋ ಒಂದು ಹೆದರಿಕೆ ಇತ್ತು. ಹಾಗಾಗಿ ಯಾರೂ ಈ ಮರವನ್ನು ಬೆಳೆಯೋದಕ್ಕೆ ಮುಂದೆ ಬರ್ತಾ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ಪಾಲಿಸಿ ಬದಲಾವಣೆ ಆಗಿರೋದ್ರಿಂದ ಈಗ ನಿರ್ಬಂಧನೆಗಳನ್ನ ತೆಗೆದುಹಾಕಿದ್ದಾರೆ. ಹಾಗಾಗಿ ಈಗ ಜನರುಗಳು ಇದನ್ನ ಬೆಳೀಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಇವತ್ತು ಸೋಪಿನ ತಯಾರಿಕೆಯಲ್ಲಾಗ್ಬೋದು, ಊದ್ಬತ್ತಿ ತಯಾರಿಕೆಯಲ್ಲಾಗ್ಬೋದು, ಸುಗಂಧ ದ್ರವ್ಯಗಳ ತಯಾರಿಕೆಯಲ್ಲಿ ಇವತ್ತು ಮುಂಚೂಣಿಯಲ್ಲಿದೆ. ಹೌದು, ಜೊತೆಗೆ ನಮ್ಮ ರಾಜ್ಯಕ್ಕೂ ಕೂಡ ಇದು ಹೆಸರಾಗಿತ್ತು. ಗಂಧದ ನಾಡಿದ್ದು ಮೈಸೂರು, ಚಿನ್ನದ ನಾಡಿದ್ದು ಮೈಸೂರು ಅಂತ ಕೂಡ ನಾವು ಕೇಳ್ತಾ ಇದ್ವಿ. ನಮ್ಮ ರಾಜ್ಕುಮಾರ್ ಹಾಡು ಸಹ ಇದ್ರ ಮೇಲೆ ಭಾರಿ ಚೆನ್ನಾದ ಹಾಡಿದೆ. ಅದು ಮೈಸೂರು ರಾಜ್ಯ ಇದ್ದಾಗ, ಈಗ ಕರ್ನಾಟಕ ಆಗಿದೆ. ಈಗ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಸ್ವಾಭಾವಿಕವಾಗಿ ಕಂಡು ಬರುತ್ತೆ ಅಂತಾರೆ, ಯಾವ್ಯಾವ ಕಾಡುಗಳಲ್ಲಿ ಕಂಡು ಬರುತ್ತೆ ಇದು? ಇದು ಸ್ವಾಭಾವಿಕವಾಗಿ ಧಾರವಾಡದಿಂದ ಹಿಡಿದು ನಮ್ಮ ದಕ್ಷಿಣ ಭಾಗಕ್ಕೆ ಬಂದ್ರೆ, ಅಂದ್ರೆ ನೀಲಗಿರಿವರೆಗೂ, ಚಾಮರಾಜನಗರ ನೀಲಗಿರಿವರೆಗೂ ಇದರದ್ದು ವ್ಯಾಪ್ತಿ ಇತ್ತು. ಅದು ಉತ್ತರದಿಂದ ದಕ್ಷಿಣಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ ನೀವು ಯೋಚನೆ ಮಾಡಿದ್ರೆ ನೋಡೋದಾದ್ರೆ, ಕೊಡಗಿನಿಂದ ಹಿಡಿದು ಕುಪ್ಪಂ ಅಂದ್ರೆ ನಮ್ಮ ಬಾರ್ಡರ್ ಆಂಧ್ರಕ್ಕೆ ಬಾರ್ಡರ್, ಈ ಒಂದು ಅಂದ್ರೆ ಹೆಚ್ಚು ಕಡಿಮೆ 400 ಕಿಲೋಮೀಟರ್ ಉದ್ದ ಅಗಲ, 400 ಚದರ ಕಿಲೋಮೀಟರ್ ಅಗಲದಲ್ಲಿ ಈ ಒಂದು ಶ್ರೀಗಂಧ ಸ್ವಾಭಾವಿಕವಾಗಿ ಮೊದಲು ಬೆಳೀತಾ ಇತ್ತು. ಈಗ ಆ ಒಂದು ಸ್ವಾಭಾವಿಕ ಪ್ರದೇಶದಿಂದ ಹೊರಗಡೆನೂ ಸಹ ಇದನ್ನ ಬೆಳಿಬಹುದು. ಮಹಾರಾಷ್ಟ್ರದಲ್ಲಿ ಬೆಳೀತಾರೆ, ಆಂಧ್ರಪ್ರದೇಶದಲ್ಲಿ ಬೆಳೀತಾ ಇದಾರೆ, ಕೇರಳದಲ್ಲಿ ಬೆಳೀತಾ ಇದಾರೆ, ಉತ್ತರ ಪ್ರದೇಶ, ಬಿಹಾರ್, ಜಾರ್ಖಂಡದಲ್ಲಿ ಸಹ ಈ ಒಂದು ಶ್ರೀಗಂಧವನ್ನು ಬೆಳೀತಾ ಇದ್ದಾರೆ. ಈ ಶ್ರೀಗಂಧದ ಬೇಸಾಯಕ್ಕೆ ಮಣ್ಣು ಹೇಗಿದ್ರೆ ಒಳ್ಳೇದು ಅಂತ? ಈ ಕೃಷಿಗೆ ಯೋಗ್ಯವಲ್ಲದ ಒಂದು ಮಣ್ಣು ಇದ್ರೂ ಸಹ ಈ ಮರ ಭಾರಿ ಚೆನ್ನಾಗಿ ಬೆಳೆಯುತ್ತೆ. ನಾವೇನು ರೆಡ್ ಲ್ಯಾಟ್ರೈಟ್ ಅಂತ ಹೇಳ್ತೀವಿ, ಕಲ್ಲು ಮಿಶ್ರಿತ ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು ಅಂತ ಏನು ಹೇಳ್ತಾರೆ, ಈ ಮಣ್ಣುಗಳಲ್ಲೂ ಸಹ ಈ ಒಂದು ಮರ ಭಾರಿ ಚೆನ್ನಾಗಿ ಬೆಳೆಯುತ್ತೆ. ಫಲವತ್ತಾದ ಮಣ್ಣು ಬೇಕಾಗಿಲ್ಲ, ನೀವು ಫಲವತ್ತಾಗಿಲ್ದಲೆ ಮಣ್ಣಿನಲ್ಲೂ ಇದು ಚೆನ್ನಾಗಿ ಬೆಳೆಯುವಂತ ಒಂದು ಗುಣ ಹೊಂದಿದೆ. ಗಡಸ್ತನ ಇದೆ. ಇನ್ನು ಹವಾಗುಣ ಹೇಗಿದ್ರೆ ಒಳ್ಳೇದು ಅಂತೀರಿ? ಹೆಚ್ಚು ಕಡಿಮೆ ನಿಮಗೆ 700 ಮಿಲಿಮೀಟರ್ ಮಳೆ ಬರುವಂತ ಒಂದು ಜಾಗದಲ್ಲಿ, ಸಮುದ್ರದ ಮಟ್ಟದಿಂದ 1100 ಮೀಟರ್ ಎತ್ತರದವರೆಗಿನ ಒಂದು ಜಾಗದಲ್ಲಿ ಈ ಒಂದು ಶ್ರೀಗಂಧ ಭಾರಿ ಚೆನ್ನಾಗಿ ಬೆಳೆಯುತ್ತೆ. ಮೊದಲೇ ನಾನು ಹೇಳಿದೆ, ಮಣ್ಣು ಫಲವತ್ತಾದ ಮಣ್ಣು ಬೇಕಾಗಿಲ್ಲ, ಯಾವುದೇ ಒಂದು ಮಣ್ಣು ಅಂದ್ರೆ ಕೃಷಿಗೆ ಯೋಗ್ಯವಲ್ಲದ ಮಣ್ಣು ಸಹ ಇದು ಭಾರಿ ಚೆನ್ನಾಗಿ ಬೆಳೆಯುತ್ತೆ. ಮತ್ತೆ ಮಳೆಯ ಒಂದು ಅಪೇಕ್ಷೆ 700 ಮಿಲಿಮೀಟರ್ ಇಂದ 1100 ಮಿಲಿಮೀಟರ್ ಆ ಒಂದು ಅಂತರದಲ್ಲಿ ಮಳೆ ಸಿಕ್ಕಿದರೆ ಸಾಕು. ನಾವು ಇದನ್ನ ಬೇಸಾಯ ಮಾಡಿ ಮೊದಲನೇ ವರ್ಷ ನೀವು ಅದಕ್ಕೆ ಒಂದಿಷ್ಟು ನೀವು ಪೋಷಣೆ ಮಾಡಿದರೆ, ರಕ್ಷಿತ ನೀರಾವರಿ ಕೊಟ್ಟರೆ ಇದು ಆಮೇಲೆ ನಿಮಗೆ ನೀರನ್ನು ಕೇಳೋದಿಲ್ಲ. ಮಳೆಯಾಶ್ರಿತದಲ್ಲಿ ಇದು ಭಾರಿ ಚೆನ್ನಾಗಿ ಬೆಳೆಯುತ್ತೆ. ಮುಖ್ಯವಾಗಿ ಶ್ರೀಗಂಧವನ್ನು ನಾವು ಹೇಗೆ ವಂಶಾಭಿವೃದ್ಧಿ ಮಾಡ್ಕೋಬಹುದು ಅಂತಾರೆ, ಯಾವ ಭಾಗದಿಂದ ವಂಶಾಭಿವೃದ್ಧಿ ಮಾಡಬಹುದು? ಇದು ಯಾವಾಗಲೂ ನಾವು ಶ್ರೀಗಂಧವನ್ನ ಬೀಜದಿಂದ ನಾವು ವಂಶಾಭಿವೃದ್ಧಿಯನ್ನ ಮಾಡ್ತೀವಿ. ಈ ಶ್ರೀಗಂಧ ನಮಗೆ ವರ್ಷಕ್ಕೆ 2 ಸರಿ ಹೂವಾಗಿ ಹಣ್ಣುಗಳನ್ನ ಕೊಡುತ್ತೆ. ಯಾವ್ಯಾವ ಕಾಲದಲ್ಲಿ ಅಂತ? ಮೇ ಇಂದ ಆಗಸ್ಟ್ ವರೆಗೂ, ಆಮೇಲೆ ಅಕ್ಟೋಬರ್ ಇಂದ ನವೆಂಬರ್ ವರೆಗೂ ನಿಮಗೆ ಈ ಹೂ ಬರುತ್ತೆ. ಹೂವು ಹಣ್ಣು ಎರಡು ಆ ಕಾಲದಲ್ಲಿ ಸಿಗುತ್ತೆ. ಈ ಹಣ್ಣು ನಿಮಗೆ ನಾವು ಹಾರ್ವೆಸ್ಟ್ ನಾವು ಕೊಯ್ದಾಗ ಆ ಹಣ್ಣನ್ನ ಸಿಪ್ಪೆ ಮತ್ತು ಅದರ ಪಲ್ಪ್ ಅನ್ನ ಸಪರೇಟ್ ಮಾಡಿ, ತಿರುಳನ್ನು ಸಪರೇಟ್ ಮಾಡಿ ನೆರಳಿನಲ್ಲಿ ಒಂದು 2-3 ದಿವಸ ಅಂದ್ರೆ 48-72 ಗಂಟೆ ಒಣಗಿಸಬೇಕು. ನೆರಳಿನಲ್ಲಿ ಒಣಗಿಸಬೇಕು. ಆಮೇಲೆ ಇದನ್ನ ನಾವು ಇದನ್ನ ಶೇಖರಣೆ 1 ವರ್ಷದವರೆಗೂ ಶೇಖರಣೆ ಮಾಡಿ ಇಡಬಹುದು. 1 ವರ್ಷದವರೆಗೂ ಇದು ಉತ್ತಮವಾಗಿ ತನ್ನ ಮೊಳಕೆ ಪ್ರಮಾಣವನ್ನು ಉಳಿಸಿಕೊಂಡಿರುತ್ತೆ. ಆಮೇಲೆ ನೀವು ಯಾವಾಗ ಇದನ್ನ ಒಂದು ಸಸಿ ಮಾಡಬೇಕು ಅನ್ನೋ ಒಂದು ಆಲೋಚನೆ ಬರುತ್ತೆ 1 ವರ್ಷದ ಒಳಗೆ, ಆಗ 24 ಗಂಟೆಯಿಂದ 48 ಗಂಟೆವರೆಗೂ ತಣ್ಣೀರಿನಲ್ಲಿ ನೆನೆ ಹಾಕಬೇಕು. ನೆನೆ ಹಾಕಿ 48 ಗಂಟೆಗಳಾದ್ಮೇಲೆ ಮಡಿ ಮಾಡ್ತೀವಲ್ಲ, ಸೀಡ್ ಬೆಡ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಲ್ಲ, ಆ ಮಡಿಯಲ್ಲಿ ಈ ಒಂದು ಬೀಜಗಳನ್ನ ಹಾಕಿದರೆ ಸುಮಾರು 45 ದಿವಸದಲ್ಲಿ ಮೊಳಕೆ ಹೊಡೆದು 2 ಎಲೆ ಬರುವಂತ ಒಂದು ಹಂತಕ್ಕೆ ಬರುತ್ತೆ. ಅದಾದ್ಮೇಲೆ ನಾವು ಅದನ್ನ ಪಾಲಿಬ್ಯಾಗ್ಗಳಿಗೆ ಅಥವಾ ಈಗ ರೂಟ್ ಟ್ರೈನರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಅದು ಕಡಿಮೆ ಪ್ರದೇಶದಲ್ಲಿ ಹೆಚ್ಚಿನ ಗಿಡಗಳನ್ನ ಒಂದು ಕಂಟೈನರ್ ಅಲ್ಲಿ ಇಟ್ಕೋಬಹುದು. ಪ್ರೋಟ್ರೇಸ್ ಅಂತಾರಲ್ಲ, ಹೌದು, ಹಿಡಿಕೆಗಳು, ಸಸಿ ಹಿಡಿಕೆಗಳು, ಹಿಡಿಕೆಗಳು. ಅದನ್ನ ಸಾಮಾನ್ಯವಾಗಿ ಈ ವೆಜಿಟೇಬಲ್ಸ್ ಬೆಳೆಯೋದು, ತರಕಾರಿ ಸಸಿಗಳಿಗೆ ಬೆಳೆಸ್ತಾರೆ. ಅದೇ ಇದನ್ನ ನಾವು ಈ ಒಂದು ಶ್ರೀಗಂಧಕ್ಕೂ ಬೆಳೆಸಬಹುದು. ಇದು ತೆಂಗಿನ ನಾರಿನ ಪುಡಿಯಲ್ಲ. ಹೌದು ಹೌದು. ಈ ಒಂದು ಶ್ರೀಗಂಧದ ಮರ ಪರಾವಲಂಬಿ, ಸ್ವತಂತ್ರವಾಗಿ ಬೆಳೆಯೋದಕ್ಕೆ ಕಷ್ಟ ಪ್ರಾರಂಭದಲ್ಲಿ. ಪ್ರಾರಂಭದಲ್ಲಿ 45 ದಿವಸ ಯಾವ ತೊಂದರೆ ಇಲ್ಲದೆ, ಅದರಲ್ಲಿ ಏನು ಆಹಾರ ಅಂಶ ಇದೆ ಅದನ್ನೇ ಉಪಯೋಗಿಸಿ, ಬೀಜದಲ್ಲಿ ಏನು ಆಹಾರ ಅಂಶ ಇದೆ ಅದನ್ನೇ ಉಪಯೋಗಿಸಿ ಅದು ಬೆಳೆಯುತ್ತೆ. ಆದರೆ ಎರಡು ಎಲೆ ಬಂದ ಹಂತದ ಮುಂದಕ್ಕೆ ಅದಕ್ಕೆ ಒಂದು ಬೇರೆ ಒಂದು ಗಿಡ ಆಶ್ರಯ ಸಸಿ ಬೇಕೇ ಬೇಕು. ಯಾಕೆ ಅಂತ ಹೇಳಿದ್ರೆ ಅದು ಆಹಾರ ಆಹಾರವನ್ನು ತೆಗೆದುಕೊಳ್ಳೋದಕ್ಕೆ ಆಶ್ರಯ ಸಸಿಯ ಬೇರಿನ ಸಹಾಯದಿಂದ ಇದು ಆಹಾರವನ್ನು ತೆಗೆದುಕೊಳ್ಳುತ್ತೆ. ಬೇರಿನ ಸಂಪರ್ಕ ಬೇಕಾಗುತ್ತೆ, ಸಂಪರ್ಕ ಬೇಕೇ ಬೇಕು. ಅಂದ್ರೆ ಈ ಶ್ರೀಗಂಧದ ಬೇರುಗಳು ಅದರ ಮೇಲೆ ಬೇರುಗಳ ಮೇಲೆ ಇರುತ್ತೆ, ಅದರ ಮೇಲೆ ಹೊಂದಾಣಿಕೆ ಮಾಡಿಕೊಂಡು, ಆದ್ರೆ ಅದಕ್ಕೆ ಏನು ತೊಂದರೆ ಮಾಡೋದಿಲ್ಲ, ಹೊಂದಾಣಿಕೆ ಮಾಡಿಕೊಂಡು ಇದು ಆಹಾರವನ್ನ ತೆಗೆದುಕೊಳ್ಳುತ್ತೆ. ಯಾಕೆಂದ್ರೆ ನಾವು ನೋಡಿದಾಗೆ ಶ್ರೀಗಂಧದ ಎಲೆಗಳು ಕೂಡ ಹಸಿರಾಗಿರುತ್ತೆ. ಇದು ಇದರಲ್ಲಿ ಪತ್ರ ಹರಿತು ಇರುತ್ತೆ. ಹೌದು, ಎವರ್ ಗ್ರೀನ್ ಅಂತ ಹೇಳ್ತಾರಲ್ಲ, ನಿತ್ಯ ಹರಿದ್ವರ್ಣ ಅಂತ ಹೇಳ್ತಾರಲ್ಲ, ಆ ತರದ ಎಲೆ ಉದುರಿಸೋದಿಲ್ಲ. ಯಾವ್ದು ಯಾವಾಗಲೂ ಇದೆ ಎಲೆ ಉದುರಿಸೋದಿಲ್ಲ. ಅಂದ್ರೆ ಆಶ್ರಯ ಸಸ್ಯದಿಂದ ಇದು ಪೋಷಕಾಂಶಗಳು, ನೀರು, ಲವಣಗಳನ್ನು ತಗೊಳ್ಳುತ್ತೆ ಅಷ್ಟೇ. ಎಷ್ಟು ದಿನಗಳವರೆಗೆ ಹಿಂಗೆ ಇದು ಮುಂದುವರಿಯುತ್ತೆ? ಇದು ಇದನ್ನ ನೀವು ಕಟಾವು ಮಾಡೋ ಸಮಯದವರೆಗೂ ಈ ಒಂದು ಆಶ್ರಯ ಸಸಿ ಇದರ ಜೊತೆಗೆ ಇರಲೇಬೇಕು. ನಾವು ಈ ಮೊದಲು ಈಗ ನಾವು ಏನು ಈ ಪಾಲಿಬ್ಯಾಗ್ ಅಥವಾ ನಾನು ಪಾಲಿಥಿನ್ ಚೀಲ ಪ್ರೋಟ್ರೇಗಳಲ್ಲಿ ಹಾಕ್ತಾರಲ್ಲ, ಒಂದು ತೊಗರಿ ಬೀಜವನ್ನು ಅದರ ಜೊತೆಗೆ ಹಾಕ್ತಾರೆ. ಆ ತೊಗರಿ ಬೀಜವನ್ನು ಹಾಕಿ ಅದರ ಸಂಪರ್ಕದಿಂದ ಈ ಗಿಡ ಬೆಳೆಯಲಿಕ್ಕೆ ಪ್ರಾರಂಭವಾಗುತ್ತೆ. ಆದ್ರೆ ಒಂದು ನಾವು ರೈತರು ಒಂದು ಗಮನದಲ್ಲಿ ಇಟ್ಕೋಬೇಕಾದ ಅಂಶ ಏನಂದ್ರೆ, ಈ ತೊಗರಿ ಗಿಡ ಭಾರಿ ಜಾಸ್ತಿ ಬೆಳೀಲಿಕ್ಕೆ ಬಿಡಬಾರ್ದು. ಆಗಾಗ ನಿಯಮಿತ ಕಾಲದಲ್ಲಿ ಕತ್ತರಿಸಿ ಅದರ ಎತ್ತರವನ್ನ ತಗ್ಗಿಸ್ಬೇಕಾಗುತ್ತೆ. ಯಾಕೆಂದ್ರೆ ಗಿಡಕ್ಕೆ ಸೂರ್ಯನ ಕಿರಣ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಇದು ಅದಕ್ಕೆ ನೆರಳು ಬೀಳದೆ ಇರೋ ತರದಲ್ಲಿ ಆಗಾಗ ನಿಯಮಿತ ಕಾಲದಲ್ಲಿ ಅದನ್ನ ನಾವು ಕತ್ತರಿಸಿ ಈ ಒಂದು ಶ್ರೀಗಂಧಕ್ಕೆ ತೊಂದರೆ ಆಗದಂಗೆ ನೋಡ್ಕೋಬೇಕಾಗುತ್ತೆ. ಹೀಗೆ ನೀವು ನರ್ಸರಿ ಸ್ಟೇಜ್ ಅಲ್ಲಿ ಹೆಚ್ಚು ಕಡಿಮೆ 6 ತಿಂಗಳವರೆಗೂ ನೀವು ಬೆಳೆದ್ರೆ 1-1.5 ಅಡಿಯಷ್ಟು ಈ ಸಸಿಗಳು ಎತ್ತರ ಬೆಳೀತವೆ. ಅವು ಅಲ್ಲಿಂದ ನಿಮ್ಮ ಮುಂದಕ್ಕೆ ಅಂದ್ರೆ ನೀವು ನಡುತೋಪು ಮಾಡೋದಕ್ಕೆ ಅಷ್ಟು ಎತ್ತರ ಬೆಳೆದ ಗಿಡಗಳು ಯೋಗ್ಯವಾಗಿರುತ್ತೆ. ಅದನ್ನ ನಾವು ನಡುತೋಪು ಮಾಡಲಿಕ್ಕೆ ಉಪಯೋಗಿಸಬಹುದು. ಈಗ ನಡುತೋಪ್ನಲ್ಲಿ ನಾವು ಇವನ್ನ ನೆಡಬೇಕು ಅಂದ್ರೆ, ಒಂದು ಪೂರ್ಣವಾದ ಶ್ರೀಗಂಧದ ತೋಪನ್ನೇ ಮಾಡಬೇಕು ಅಂದ್ರೆ ಏನೇನು ವ್ಯವಸ್ಥೆಗಳು ಮಾಡ್ಕೋಬೇಕಾಗತ್ತೆ? ಈಗ ಮೊದಲನೇದಾಗಿ ನಮಗೆ ಬೇಕಾಗಿದ್ದು ಸಸಿ. ಇದು ರೈತರೇ, ಈಗ ನಾನು ಹೇಳಿದ ವಿಧಾನದಲ್ಲಿ ರೈತರೇ ಈ ಸಸಿಗಳನ್ನ ತಯಾರಿಸ್ಕೋಬಹುದು. ಅಥವಾ ನಮ್ಮ ಕರ್ನಾಟಕ ರಾಜ್ಯದ ಅರಣ್ಯ ಇಲಾಖೆಯ ನರ್ಸರಿಗಳಲ್ಲಿ, ಆಮೇಲೆ ಮರವಿಜ್ಞಾನ ಸಂಸ್ಥೆ ಅಂತ ಮಲ್ಲೇಶ್ವರದಲ್ಲಿದೆ, ಅವರು ಸಹ ಈ ಒಂದು ಸಸಿಗಳ ಪೂರೈಕೆಯನ್ನು ಮಾಡ್ತಾರೆ. ಕೆಲವು ಪ್ರೈವೇಟ್ ನರ್ಸರಿಗಳು ಸಂಸ್ಥೆಗಳು ಮಾಡ್ತಾರೆ, ಅವರು ಸಹ ಒಂದು ಉತ್ತಮ ಮಟ್ಟದ ಕರ್ನಾಟಕ ಸರ್ಕಾರದ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, ಅವರು ಸಹ ಈ ಒಂದು ಉತ್ತಮ ಸಸಿಗಳನ್ನ ಕ್ವಾಲಿಟಿ ಸೀಡ್ಲಿಂಗ್ಸ್ ಅಂತ ಏನು ಹೇಳ್ತಾರೆ ಅದನ್ನ ಪೂರೈಕೆ ಮಾಡ್ತಾರೆ. ಇಲ್ಲದಿದ್ರೆ ಈ ಯಾರು ಬೆಳಿಬೇಕು ಅಂತ ಇರ್ತಾರೆ ಅವರೇ ಸ್ವತಃ ಈ ಒಂದು ನರ್ಸರಿ ಮಾಡಿ ಹಾಗೆ ತಳಿ ಸಸಿಗಳನ್ನ ತಯಾರು ಮಾಡ್ಕೊಳ್ಬಹುದು. ಅಂದ್ರೆ ಈಗ ಸಸಿಗಳನ್ನ ನಾವು ಪಡ್ಕೊಂಡ ಮೇಲೆ ಈಗ ಮುಖ್ಯ ತೋಪ್ನಲ್ಲಿ ನೆಡಬೇಕು, ಎಷ್ಟೆಷ್ಟು ಅಂತರ ಕೊಡಬೇಕಾಗತ್ತೆ? ಈಗ ನೀವು ಮೊದಲನೇದಾಗಿ ನೀವು ಯಾವ ಒಂದು ಭೂಮಿಯಲ್ಲಿ ಜಮೀನಿನಲ್ಲಿ ನೀವು ಇದನ್ನು ಬೆಳೀತೀರಾ, ಆ ಒಂದು ಜಮೀನನ್ನ ಕಳೆರಹಿತವಾಗಿ ಮಾಡ್ಕೋಬೇಕಾಗುತ್ತೆ ಮೊದಲನೇದಾಗಿ. ಆಮೇಲೆ ಗುಳಿಗಳನ್ನ ನೀವು ತೋಡಬೇಕಾಗುತ್ತೆ. ಸಾಮಾನ್ಯವಾಗಿ ಗುಳಿಗಳು 45 ಸೆಂಟಿಮೀಟರ್ ಅಂತ ಹೇಳುದು, ಉದ್ದ ಆಗಲ್ಲ ಎತ್ತರ ಆಳ ಅಂದ್ರೆ 1.5 ಅಡಿ ಘನ ಅಡಿ ಅಂತ ಹೇಳಿ, ಘನ ಅಡಿಯಲ್ಲಿ 1.5 ಅಡಿ ಉದ್ದ ಆಗಲ್ಲ ಆಳ, ಹೌದು. ಆ ಘನ ಅಡಿಯಲ್ಲಿ ನಾವು ಗುಂಡಿಗಳನ್ನ ಮಾಡಬೇಕು. ಗುಂಡಿ ತೆಗೆದ ಮೇಲೆ ಅದಕ್ಕೆ ಒಂದಿಷ್ಟು ಕೆಂಪು ಮಣ್ಣು, ಕೊಟ್ಟಿಗೆ ಗೊಬ್ಬರ ಜೊತೆಗೆ ನೀಮ್ ಕೇಕು ಬೇವಿನ ಹಿಂಡಿ ಹಾಕಿದರೆ ಈ ಗಿಡ ಬೆಳೆಯೋದಕ್ಕೆ ಭಾರಿ ಅನುಕೂಲವಾಗುತ್ತೆ. ಈ 3 ಪ್ರಮಾಣದಲ್ಲಿ ಹಾಕಿ ಒಂದು ಈ ಸಸಿಗಳನ್ನ ನೆಟ್ಟು ಜೊತೆಗೆ ಆಶ್ರಯ ಸಸಿಗಳನ್ನು ಸಹ ಒಂದು ಅಂದ್ರೆ ತೊಗರಿ ಅಲ್ಲೂ ಸಹ ನಾವು ಒಂದು ಹಾಕಬೇಕಾಗ ಸಸಿ ಇರೋಂಗ್ ನೋಡ್ಕೋಬೇಕು ಒಟ್ಟಿಗೆ. ಹೌದು, ಓಹೋ, ಅದಕ್ಕಾಗಿ ನಾವು ತೊಗರಿ ಸಸಿಗಳನ್ನು ಬೆಳೆಸ್ಕೋಬೇಕಾಗತ್ತ? ಈಗ ನೀವು ತೊಗರಿ ಸಸಿಯನ್ನೇ ಹಾಕ್ಬೋದು ಅಥವಾ ಕೆಲವೊಮ್ಮೆ ಕೃಷಿ ಅರಣ್ಯ ಮಾಡ್ತೀವಿ. ಹೌದೌದು, ಅಲ್ಲಿ ನೀವು ಆಮ್ಲ ನೆಲ್ಲಿಕಾಯಿ ಗಿಡಗಳನ್ನ ಬೆಳೀತಾರೆ, ಅದನ್ನ ಜೊತೆ ಜೊತೆಯಾಗಿ ಸಹ ಇದನ್ನ ಬೆಳಿಬಹುದು. ಈಗ ಈ ಒಂದು ಗಂಧದ ಮರಕ್ಕೆ ಏನಿಲ್ಲ ಅಂದ್ರೂ ಒಂದು ಹುಲ್ಲಿನ ಗಿಡವಾದ್ರೂ ಪಕ್ಕದಲ್ಲಿ ಇರಬೇಕು, ಆಶ್ರಯ ಇರಲೇಬೇಕು. ಹಾಗೆ ಇದ್ರೆ ಸಹ ಮಾತ್ರ ಇದು ಚೆನ್ನಾಗಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಈಗ ನಾವು ಸಾಧಾರಣವಾಗಿ ಕೆಲವೊಂದು ಸಂದರ್ಭದಲ್ಲಿ 120 ಗಂಧದ ಮರಗಳನ್ನು ಕಾಣ್ತೇವೆ, ಅದೇನಾದ್ರೂ ಬೇರಿನ ಸಂಪರ್ಕ ಮೂಲಕ ಏನಾದ್ರೂ ಬೇರೆ ಸಸಿಗಳ ಜೊತೆ ಸಂಪರ್ಕ ಇಟ್ಕೊಂಡಿರುತ್ತೆ? ಹೌದು ಹೌದು ಹೌದು. ಈಗ ಹೆಚ್ಚು ಕಡಿಮೆ ಈಗ ಕೃಷಿ ಅರಣ್ಯ ಮಾಡಬೇಕಾದ್ರೆ ನೀವು ನಲ್ಲಿ ಗಿಡಗಳನ್ನ 15 ಅಂತರದಲ್ಲಿ ಬೆಳೆದಿರ್ತೀರ. ಒಂದು ಸಾಲು ನೀವು ಗಂಧದ ಮರ ಬೆಳೆದಿದ್ರೆ 15 ದೂರದಲ್ಲಿ ನಲ್ಲಿ ಹಾಕಿರ್ತೀರಿ. ಅದರ ಮಧ್ಯೆ ನೀವು ಬೇಕಾದ್ರೆ ಹುರುಳಿ ಗಿಡಗಳನ್ನ ಹಾಕಬಹುದು, ಕೆಲವು ನಮ್ಮ ಆಹಾರ ಗಿಡಗಳನ್ನ ಧಾನ್ಯ ಗಿಡಗಳನ್ನು ಸಹ ಹಾಕಬಹುದು. ಈ ಗಿಡ ಆಹಾರ ಧಾನ್ಯ ಗಿಡಗಳಾಗ್ಲಿ ಅಥವಾ ತೋಟಗಾರಿಕೆ ಗಿಡಗಳನ್ನ ನಾವು ಏನ್ ಹಾಕಿರ್ತೀವಿ ಅದಕ್ಕೆ ಆಶ್ರಯ ಪಡೆದು ಚೆನ್ನಾಗಿ ಬೆಳೆಯೋದ ಒಂದು ಸಂದರ್ಭ ಇದೆ. ಈಗ ಮುಖ್ಯವಾಗಿ ನಮಗೆ ಹೆಚ್ಚು ಅನುಕೂಲಕರವಾದಂತದ್ದು ಅಂದ್ರೆ ಇದರ ಮರಮುಟ್ಟು. ಹೌದು, ಇದರ ಒಂದು ತಿರುಳು, ಮರದ ತಿರುಳು ಎಷ್ಟು ವರ್ಷಕ್ಕೆ ಆ ಒಂದು ಹಂತಕ್ಕೆ ಬರುತ್ತೆ? ಇದು ಅದಕ್ಕಾಗಿ ನಾವು ಏನೇನು ಪೋಷಣೆ ಮಾಡಬೇಕಾಗತ್ತೆ? ಈಗ ನೀವು ನಡುತೋಪು ಪ್ರಾರಂಭ ಮಾಡಿದ ಮೇಲೆ ಮೊದಲನೇ ವರ್ಷ ನೀವು ಅದಕ್ಕೆ ಪೋಷಣೆಯನ್ನು ಭಾರಿ ಚೆನ್ನಾಗಿ ಮಾಡಬೇಕಾಗುತ್ತೆ. ನೀರು ಚೆನ್ನಾಗಿ ಕೊಡಬೇಕು, ನೀರನ್ನ ಜಾಸ್ತಿ ಇದು ನೀರು ಕೇಳೋದಿಲ್ಲ. ಆ ಬೇಸಿಗೆ ಮೊದಲನೇ ಬೇಸಿಗೆ ಏನ್ ಬರುತ್ತೆ ನೀವು ತಡೆಯಿಸಬೇಕು. ಸಾಮಾನ್ಯವಾಗಿ ಜನರು ಮಳೆಗಾಲ ಪ್ರಾರಂಭವಾದ ಅಂದ್ರೆ ಜೂನ್ ಜುಲೈಯಲ್ಲಿ ನಡುತೋಪು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಮುಂದಿನ ಬೇಸಿಗೆ ಅಂದ್ರೆ ಮೇ ಜೂನ್ ಜುಲೈನಲ್ಲಿ ಬೇಸಿಗೆ ಬರುತ್ತೆ. ಆಗ ವಾರಕ್ಕೆ ಒಂದು ಬಾರಿ 2 ಲೀಟರ್ ನೀರನ್ನ ಒಂದು ಗಿಡಕ್ಕೆ ಕೊಟ್ರೆ ಸಾಕು, ಇದು ಚೆನ್ನಾಗಿ ಬೆಳೆಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಬೇರೆ ಯಾವ ಒಂದು ಪೋಷಣೆಯನ್ನು ನೀವು ಕೊಡಬೇಕಾಗಿಲ್ಲ. ಕೊಟ್ಟಿಗೆ ಗೊಬ್ಬರ ಬೇಕಾದ್ರೆ ಕೊಟ್ಟಿಗೆ ಗೊಬ್ಬರ ಸಿಕ್ಕಿದ್ರೆ ಅದನ್ನು ಕೊಡಬಹುದು. ಇದು ಭಾರಿ ಸ್ಲೋ ಅಂದ್ರೆ ನಿಧಾನವಾಗಿ ಬೆಳೆಯುವಂತ ಒಂದು ಮರ. ಹೆಚ್ಚು ಕಡಿಮೆ 15-20 ವರ್ಷ ಬೇಕಾಗುತ್ತೆ ಇದು ಆ ಒಳ್ಳೆ ಚೇಗು ಅಥವಾ ಆಯಿಲ್ ಕಂಟೆಂಟ್ ಅಂತ ಎಣ್ಣೆ ಅಂಶ ಇರುವಂತ ತಿರುಳು ಪಡೆಯೋದಕ್ಕೆ 15-20 ವರ್ಷ ಬೇಕಾಗುತ್ತೆ. ಆ 20 ವರ್ಷದಲ್ಲಿ ಕೆಲವು ಪ್ರಯೋಗಗಳನ್ನು ಮಾಡಿದ್ದಾರೆ. ಕೆಲವು ಪ್ರದೇಶದಲ್ಲಿ 15-25 kg ಈ ತಿರುಳು ಚೇಗ ಅಂತ ಏನು ಹೇಳ್ತಾರೆ, ಚೇಗು ಅಂತ ಏನು ಹೇಳ್ತಾರೆ, ಅದು 25 kg ವರೆಗೂ ಒಂದು ಮರದಲ್ಲಿ ಸಿಗುವಂತ ಸಂದರ್ಭಗಳು ಇದೆ. ಹೆಚ್ಚು ಕಡಿಮೆ ನಾವು ಈ ಒಂದು ಶ್ರೀಗಂಧ ಗಿಡಗಳನ್ನ 15-15 ಅಂತರ ಗಿಡದಿಂದ ಗಿಡಕ್ಕೆ ಸಾಲಿನಿಂದ ಸಾಲಕ್ಕೆ ಹಾಕ್ತೀವಿ. ಆಗ ಒಂದು ಎಕರೆಯಲ್ಲಿ 160-180 ಗಿಡ ಮರಗಳನ್ನ ನಾವು ಒಂದು ಎಕರೆಯಲ್ಲಿ ಬೆಳೆಸಬಹುದು, ಹಾಕಬಹುದು. ಅದು ನೀವು ನಡುತೋಪು ಮಾಡೋದಾದ್ರೆ ಮಿಶ್ರ ತಳಿ ತರ ಅಂದ್ರೆ ಕೃಷಿ ಅರಣ್ಯ ಮಾಡೋದಾದ್ರೆ ಹೆಚ್ಚು ಕಡಿಮೆ ನೀವು ಒಂದು 40-50 ಗಿಡಗಳನ್ನು ಸಹ ನೀವು ಕೃಷಿ ಅರಣ್ಯ ಪದ್ಧತಿಯಲ್ಲಿ ಬೆಳಿಬಹುದು. ಮತ್ತೆ ಇದಕ್ಕೆ ಇದರಲ್ಲಿ ತೋಟದಲ್ಲಿ ಜೇನು ಕೃಷಿ ಅಂತದ್ದೇನಾದ್ರೂ ಮಾಡಬಹುದೇ? ಹೂಗಳು ಇವೆಲ್ಲ ಬಿಟ್ಟಾಗ ಅಂತ ಒಂದು ಸುವಾಸನೆ ಇರುವಂತ ಈ ನೀವು ಈ ಮರದ ಎಲೆ ಹಣ್ಣು ಹೂ ನೋಡಿದ್ರೆ ಅದರಲ್ಲಿ ಯಾವ ಒಂದು ಸುವಾಸನೆಯೂ ಇರೋದಿಲ್ಲ. ಇದು ಬರೀ ಬೇರಿನ ಚೇಗದಲ್ಲಿ ಮರದ ಆ ಒಂದು ಇದು ಕಾಂಡ ಏನಿರುತ್ತೆ ಅಲ್ಲಿ ಮಾತ್ರ ಈ ಒಂದು ಸುವಾಸನೆ ಇರೋದೇ ಹೊರತು ಬೇರೆ ಎಲೆಗಳಲ್ಲಾಗಲಿ ಹಣ್ಣಿನಲ್ಲಾಗಲಿ ಹೂವಲ್ಲಾಗಲಿ ಮತ್ತೆ ಸಣ್ಣ ರೆಂಬೆಗಳಲ್ಲೂ ಇರೋದಿಲ್ಲ ಅನ್ಸುತ್ತೆ. ಸಣ್ಣ ಸಣ್ಣ ರೆಂಬೆಯಲ್ಲಿ ಇರೋದಿಲ್ಲ, ದಪ್ಪವಾದ ರೆಂಬೆ ಇದ್ರೆ ಮಧ್ಯದಲ್ಲಿ ನಾವು ಹಾರ್ಟ್ ವುಡ್ ಅಂತ ಹೇಳ್ತೀವಿ ಆ ಚೇಗ, ಅಲ್ಲಿ ಮಾತ್ರ ನಿಮಗೆ ಈ ಒಂದು ಆಯಿಲ್ ಸುವಾಸನೆ ಸುಗಂಧ ಭರಿತ ಆಯಿಲ್ ಕಂಟೆಂಟ್ ಅಲ್ಲಿ ಇರುತ್ತೆ. ಕನಿಷ್ಠ 15-20 ವರ್ಷ ಬೆಳೆಸಬೇಕಿದ್ದ. ಹೌದು ಹೌದು ಹೌದು ಹೌದು, ಆ ಒಂದು ಹಂತದಲ್ಲೇ ಮಾತ್ರ. ಹೌದು, ಮತ್ತೆ ಇನ್ನೇ ನಿರ್ವಹಣಾ ಕ್ರಮ ಕೈಗೊಳ್ಬೇಕಾಗತ್ತೆ. ಕೌಲುಗಳು ಇವನ್ನ ಸವರ್ತಾ ಇರ್ಬೇಕಾಗತ್ತೆ ಮಾಡೋದಕ್ಕೆ. ಅದು ಚಿಕ್ಕ ಹಂತದಲ್ಲಿ ಇರಬೇಕಾದ್ರೆ ಈ ಕೌಲುಗಳು ರೆಂಬೆಗಳು ಏನ್ ಬರುತ್ತೆ ಅದನ್ನು ಸವರಿಬಿಟ್ಟು ನೇರವಾಗಿ ಬೆಳೆಯೋದಕ್ಕೆ ಅನುಕೂಲ ಮಾಡಬೇಕಾಗುತ್ತೆ. ರೆಂಬೆಗಳು ಜಾಸ್ತಿ ಆದ ಹಾಗೆ ಇದರ ಒಂದು ಬೆಳವಣಿಗೆ ಕಡಿಮೆ ಆಗುತ್ತೆ. ಆಗ ನಮಗೆ ಈ ಹಾರ್ಟ್ ವುಡ್ ಅಂತ ಏನ್ ಹೇಳ್ತೀವಿ ಅದು ಜಾಸ್ತಿ ಪ್ರಮಾಣದಲ್ಲಿ ಸಿಗೋದಿಲ್ಲ. ಹಾಗಾಗಿ ಈ ಪ್ರೂನಿಂಗ್ ಅಂತ ಹೇಳ್ತಾರೆ ಸೌರದು ಆ ಒಂದು ಕಾರ್ಯವನ್ನು ಮಾಡಬೇಕಾಗುತ್ತೆ. ಮತ್ತೆ ಈ ಬೇರೆ ಆಶ್ರಯ ಸಸ್ಯಗಳು ದೂರದಲ್ಲಿರೋದ್ರಿಂದ ಅದನ್ನೇನು ಸೌರದ್ ಬೇಕಾಗೋದಿಲ್ಲ. ಇಲ್ಲ ಆದ್ರೆ ಅದು ಈ ಮರದಕ್ಕಿಂತ ಜಾಸ್ತಿ ಬೆಳಿಬಾರದು. ಯಾಕೆಂದ್ರೆ ನಾನು ಮೊದಲೇ ಹೇಳಿದೆ ಸೂರ್ಯನ ಕಿರಣಕ್ಕೆ ಇದಕ್ಕೆ ಹೆಚ್ಚು ಅವಶ್ಯಕತೆ ಇದೆ. ಹಾಗಾಗಿ ಈ ಮರದಕ್ಕಿಂತ ದೊಡ್ಡದಾಗಿ ಈ ಆಶ್ರಯ ಗಿಡಗಳು ಬೆಳಿಬಾರದು. ಮುಖ್ಯವಾಗಿ ಈ ಒಂದು ಶ್ರೀಗಂಧಕ್ಕೆ ಏನಾದರೂ ರೋಗಗಳು ಇಂಥವೇನಾದರೂ ಬರ್ತವೆಯೇ? ಈ ಸ್ಪೈಕ್ ಡಿಸೀಸ್ ಅಂತ ಒಂದಿದೆ, ಸ್ಯಾಂಡಲ್ ಸ್ಪೈಕ್ ಅಂತ. ಅದರಿಂದ ನಮ್ಮ ಕರ್ನಾಟಕದಲ್ಲಿ ತುಂಬಾ ಗಿಡಗಳು ನಾಶವಾದವು. ಮೈಕೋಪ್ಲಾಸ್ಮಾ ರೋಗ. ಹೌದು. ಅದಕ್ಕೆ ಯಾವ ಒಂದು ನೀವು ನಿಯಂತ್ರಣ ಇಲ್ಲ. ಆದ್ರೆ ಕೆಲವು ಕೃಷಿ ಪದ್ಧತಿಯಲ್ಲಿ ಕೆಲವು ಪದ್ಧತಿಯನ್ನು ಉಪಯೋಗಿಸಿದ್ರೆ ಹತೋಟಿ ಮಾಡಬಹುದಷ್ಟೆ. ಅಂದ್ರೆ ಮಣ್ಣಿನ ಕೆಲಸ ಅಂದ್ರೆ ನಾವಲ್ಲಿ ಮಣ್ಣು ಸಡಿಲಿಸೋದು ಗಿಡದ ಪಕ್ಕ, ಮಲ್ಚಿಂಗ್ ಅಂತ ಹೇಳ್ತಾರೆ ಮುಚ್ಚುವಿಕೆ ಹೊದಿಕೆ, ಈ ತರದ ಮಾಡುವಂತ ಒಂದು ಕಾರ್ಯಕ್ರಮದಿಂದ ಸ್ವಲ್ಪ ಮಟ್ಟಿಗೆ ಈ ಸ್ಪೈಕ್ ಡಿಸೀಸ್ ಅನ್ನ ಹತೋಟಿಗೆ ತರಬಹುದು. ಅಂದ್ರೆ ಇದು ಎಲ್ಲಿ ಯಾವ ಭಾಗಕ್ಕೆ ಇದು ತೊಂದರೆ ಕೊಡುತ್ತೆ ಅಂತಾರೆ? ಇಲ್ಲಿ ಬೇರುಗಳಿಗೆ ಏನಾದ್ರೂ ತೊಂದರೆ ಕೊಡುತ್ತೆ? ಎಲೆ ಸ್ಪೈಕ್ ಅಂತ ಹೇಳಿದ್ರೆ ಬಾರಿ ಎಲೆ ಯಾವ ಸೈಜ್ ಇರಬೇಕು, ಇದು ಸಣ್ಣ ಸೈಜ್ ಆಗುತ್ತೆ, ಚಿಕ್ಕದಾಗಿ ಇದಾಗುತ್ತೆ. ಈಗ ನಮಗೆ ಎಲೆಯೇ ಮುಖ್ಯ, ಫೋಟೋಸಿಂಥಸಿಸ್ ಆಗಬೇಕು, ಬೆಳವಣಿಗೆ ಆಹಾರ ಉತ್ಪತ್ತಿ ಆಗಬೇಕು. ಸೊ ಅದರಿಂದ ನಿಮಗೆ ಜಾಸ್ತಿ ಪ್ರಮಾಣದ ಒಂದು ಬೆಳವಣಿಗೆ ಆಗಬೇಕು ಅಂದ್ರೆ ಎಲೆ ಮುಖ್ಯ. ಅದರಿಂದ ಎಲೆಗೆ ಏನಾದರೂ ಸ್ಪೈಕ್ ಡಿಸೀಸ್ ಬಂದ್ರೆ ಇದು ಕಡಿಮೆ ಆಗುತ್ತೆ. ಮತ್ತೆ ಕೀಟಗಳೇನು ಬರೋದಿಲ್ಲ ಇದಕ್ಕೆ? ಸಾಮಾನ್ಯವಾಗಿ ಯಾವ ಒಂದು ಕೀಟ ಬರೋದಿಲ್ಲ. ಇನ್ನು ಇದರ ಆರ್ಥಿಕತೆ ಹೇಗೆ ಅಂತೀರ ನಮ್ಮ ರೈತ ಬಾಂಧವರು ಒಂದು ವೇಳೆ ಇದನ್ನು ಬೆಳೆದ್ರೆ? ಈ ಒಂದು ಒಂದು ಎಕರೆಯಲ್ಲಿ ನೀವು ಹೆಚ್ಚು ಕಡಿಮೆ 160-180 ಮರಗಳನ್ನ ನೀವು ಸಾಕಿದರೆ, 15-20 ವರ್ಷ ನೀವು ಬೆಳೆದ್ರೆ ಹೆಚ್ಚು ಕಡಿಮೆ 32 ಲಕ್ಷ ರೂಪಾಯಿಗಳ ಅಂದಾಜಿನ ಲಾಭವನ್ನ ಒಂದು ಎಕರೆಯಿಂದ 15 ವರ್ಷ ಆದ ಮೇಲೆ ಪಡಿಬಹುದು. ಅಂದ್ರೆ ಒಳ್ಳೆ ಲಾಭದಾಯಕವಾದಂತ, ಇದು ಒಳ್ಳೆ ಲಾಭದಾಯಕವಾದ ಒಂದು ಬೆಳೆ. ಈಗ ನಮ್ಮ ಮಾರುಕಟ್ಟೆಯಲ್ಲಿ 1 ಕೆಜಿ ಈ ಒಂದು ಚೇಗ್ ಅಂತ ಏನು ಹೇಳ್ತೀವಿ ಅದಕ್ಕೆ 3,500-6,000 ರೂಪಾಯಿ 1 ಕೆಜಿ ಚೇಗಿಗೆ ಮಾರುಕಟ್ಟೆಯಲ್ಲಿ ಇದೆ. ಅಷ್ಟರ ಮಟ್ಟಿಗೆ ಆರ್ಥಿಕತೆ ಇದೆ, ಆದಾಯ ಬರುತ್ತೆ. ಹಾಗಾಗಿ ಈ ರೈತರು ಇದನ್ನ ಬೆಳೆದು ಉಪಯೋಗ ಪಡ್ಕೋಬಹುದು. ಈಗ ನಾನು ಮೊದಲೇ ಹೇಳಿದೆ ಎಲ್ಲ ಏನೇನು ನಿರ್ಬಂಧಗಳಿದ್ವು ಅದನ್ನ ಸರ್ಕಾರದ ನೀತಿಯಲ್ಲಿ ಸಡಿಲ ಮಾಡಿದ್ದಾರೆ. ಹಾಗಾಗಿ ರೈತ ಬಾಂಧವರು ಯಾವ ಒಂದು ಯೋಜನೆ ಇಲ್ಲದಲೇ ಬೆಳಿಬಹುದು. ಆದ್ರಿಂದ ರಕ್ಷಣೆ ಮಾಡ್ಕೊಳ್ಳೋದು ಬಹಳ ಕಷ್ಟ ಅಂತಾರೆ ಈ ಕಳ್ಳಕಾಕರಿಂದ. ಅದು ಒಂದು ಬಹಳ ಮುಖ್ಯವಾದ ಸಮಸ್ಯೆ, ಅದೊಂದು ಸಮಸ್ಯೆ ಇದೆ. ಆದ್ರೆ ಒಂದು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಎಲ್ಲಿ ಅದು ಕಳುವಾಯಿತು ತಕ್ಷಣ ಅದನ್ನ ಸಮೀಪದ ವಲಯ ಅರಣ್ಯ ಅಧಿಕಾರಿಗಳಿಗೆ ಅಥವಾ ಪೊಲೀಸ್ ಸ್ಟೇಷನ್ಗೆ ನಾವು ತಿಳಿಸಬೇಕಾಗುತ್ತೆ. ಇಲ್ಲದಿದ್ರೆ ಕಳ್ಳತನ ಯಾರಿಂದ ಆಗಿದ್ದು ಅಂತ ಹೇಳಿ ಅದು ಸಮಸ್ಯೆಗಳು ಉದ್ಭವ. ಈಗ ಡಾಕ್ಟರ್ ಪ್ರಸನ್ನ ಅವರೇ, ಈ ಶ್ರೀಗಂಧದ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ನಿಮ್ಮನ್ನ ಯಾವ ಒಂದು ದೂರವಾಣಿ ಸಂಖ್ಯೆಯಲ್ಲಿ ಸಂಪರ್ಕಿಸಬಹುದು ಅಂತಾರೆ ನಮ್ಮ ರೈತ ಬಾಂಧವರು? ನಮ್ಮ ಮೊಬೈಲ್ ಸಂಖ್ಯೆ ಕೊಟ್ಟರೆ ಬಹಳ ಅನುಕೂಲ ಆಗುತ್ತೆ. ಮೊಬೈಲ್ ಸಂಖ್ಯೆ 9-9-5-8-3-2-1-8-0. ನಾನು ಸರಿ ಹೇಳ್ತೀನಿ, 9-9-4-5-8-3-2-1-8-0 ಈ ಒಂದು ಸಂಖ್ಯೆಯಲ್ಲಿ ಸಿಗ್ತಾರೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆ ಏನಾದರೂ ನಡೀತಾ ಇದೆಯಾ ಕೃಷಿ ವಿಶ್ವವಿದ್ಯಾಲಯದಲ್ಲಿ? ಕೃಷಿ ವಿಶ್ವವಿದ್ಯಾನಿಲಯಕ್ಕಿಂತ ಮರ ವಿಜ್ಞಾನ ಸಂಸ್ಥೆ ಮಲ್ಲೇಶ್ವರ 18th ಕ್ರಾಸ್ ಅಲ್ಲಿ ಆ ಸಂಸ್ಥೆ ಈ ಒಂದು ಶ್ರೀಗಂಧದ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ವ್ಯವಸಾಯ ಕ್ರಮಗಳು ಮತ್ತು ಬಳಕೆ ಬಗ್ಗೆ ಸಾಕಷ್ಟು ಮಾಹಿತಿ ಅವರು ಸಹ ನೀಡುತ್ತಾರೆ. ಅಲ್ಲಿ ಉತ್ತಮ ತಳಿಯ ಈ ಒಂದು ಸಸಿಗಳನ್ನ ಮಾಡುವ ಒಂದು ಕಾರ್ಯಕ್ರಮವನ್ನು ಸಹ ಅವರು ಹಮ್ಮಿಕೊಂಡಿದ್ದಾರೆ. ರೈತ ಬಾಂಧವರೇ, ಮೊಬೈಲ್ ದೂರವಾಣಿ ಸಂಖ್ಯೆ ಇನ್ನೊಮ್ಮೆ ಕೇಳಿ, 9945832180. ತುಂಬಾ ಸಂತೋಷ ಡಾಕ್ಟರ್ ಪ್ರಸನ್ನ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಶ್ರೀಗಂಧದ ಬೇಸಾಯದ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಶ್ರೀಗಂಧ ಬೇಸಾಯ ಕುರಿತು ಡಾಕ್ಟರ್ ಪ್ರಸನ್ನ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಪಿಎಂ ಜಗದೀಶ್. ಇನ್ನು ಮುಂದೆ ವೃಂದಗಾನದಲ್ಲಿ ಒಂದು ಜನಪದ ಗೀತೆಯನ್ನು ಕೇಳೋಣ. ಜನಪದ ಗೀತೆಯನ್ನು ಕೇಳಿದರೆ, ಇನ್ನು ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಾವಿನ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ ಈ ಕುರಿತು ಡಾಕ್ಟರ್ ಸವಿತಾ ಎಸ್ಎಂ ಅವರೊಂದಿಗೆ ಸಂದರ್ಶನವಿದೆ. ಜನಪದ ಗೀತೆಯನ್ನು ಸಹ ಕೇಳಬಹುದು. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಎಲ್ಲರಿಗೂ ನಮಸ್ಕಾರ. ಕೃಷಿರಂಗ ಕೇಳಿದರೆ